ಆಗ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರು ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ವ್ಯವಹಾರ ನಿರ್ವಹಣೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್ ನೇತ್ರಾವತಿ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಡಾಕ್ಟರ್ ನೇತ್ರಾವತಿ ಅವರೇ, ಈ ಬ್ರ್ಯಾಂಡಿಂಗ್ ಅಂದ್ರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ ನಮ್ಮ ರೈತ ಬಾಂಧವರಿಗೆ? ಹೌದು ಸರ್, ಬ್ರ್ಯಾಂಡಿಂಗ್ ಅಂದ್ರೆ ಇದು ಸರ್ವಸಾಮಾನ್ಯ ಎಲ್ಲರೂ ಕೇಳಿರ್ತೀವಿ, ಬಟ್ ಹೌದು ಅದೇ ಅಂತ ಗೊತ್ತಿರಲ್ಲ. ಈಗ ಉದಾಹರಣೆ, ಒಂದು ಅಂಗಡಿಗೆ ಹೋಗಿರ್ತೇವೆ, ಒಂದು ಅಂಗಡಿಗೆ ಹೋಗಿ ಒಂದು ಬಿಸ್ಕೆಟ್ ಕೊಡಿ ಅಂತ ಹೇಳಲ್ಲ ನಾವು. ಯಾವುದೋ ಒಂದು ಕಾಲೇಜಿಗೆ ಹೇಳ್ತೇವೆ, ರಾಜ್ಯ ಕೇಳ್ತೇವೆ, ಇಲ್ಲ ದುಡ್ಡೆ ಕೊಡಿ ಅಂತ ಹೇಳ್ತೇವೆ. ಸೊ ಹೀಗೆ ಬಿಸ್ಕೆಟ್ಗಳಲ್ಲಿ ಒಂದು ಹೆಸರುಗಳಲ್ಲಿ ಹೇಳಿ ನಾವು ಪರ್ಚೇಸಿ ನಾವು ಅದನ್ನ ತಗೊಂತೇವೆ, ಅದನ್ನ ಬ್ರ್ಯಾಂಡಿಂಗ್ ಅಂತ ಅಂತಾರೆ. ಮೊದಲನೇದಾಗಿ ನಾ ಬ್ರ್ಯಾಂಡ್ ಅಂದ್ರೆ ಏನು ಅಂತ ಹೇಳ್ತೀನಿ. ಬ್ರ್ಯಾಂಡ್ ಅಂದ್ರೆ ಒಂದು ಅಕ್ಷರ, ಒಂದು ಚಿಹ್ನೆ, ಒಂದು ಡಿಸೈನು, ಇಲ್ಲ ಇದ್ರದ್ದೆಲ್ಲ ಕಾಂಬಿನೇಷನ್ ಆಗಿ ಇದ್ರದ್ದೆಲ್ಲ ಸೇರ್ಪಟ್ಟು ಒಂದು ಮಾರೋ ಅಂತವ್ರಿಗೆ ಮತ್ತೆ ತಗೊಳ್ಳೋ ಅಂತವ್ರಿಗೆ ಆ ಪ್ರಾಡಕ್ಟ್ ನ ಗುರ್ತಿಸೋ ಅಂತದ್ ಮಾಡೋ ಅಂತದ್ನ ಏನಂತಾರೆ, ಬ್ರ್ಯಾಂಡ್ ಅಂತ ಅಂತಾರೆ ಸರ್. ಏನಂದ್ರೆ ಹಲವಾರು ಪ್ರಾಡಕ್ಟ್ಗಳು ಇರ್ತವೆ. ಈಗ ನಾನು ಗೋಧಿ ಹಿಟ್ಟು ಅಂತಂದ್ರೆ ಗೋಧಿ ಹಿಟ್ಟು ಬಂದಾಗ ಸುಮಾರು ಪ್ರಾಡಕ್ಟ್ಗಳು ಇರ್ತವೆ. ನಾನು ಹೋಗಿ ನಿಮ್ಮ ಗೋಧಿ ಹಿಟ್ಟೆ ಯಾಕೆ ಖರೀದಿಸ್ಬೇಕು, ಅದು ತುಂಬಾ ಅವಶ್ಯಕವಾಗಿರುತ್ತೆ. ನಾನು ಹೋಗ್ತೀನಿ ಕಣ್ಣು ಮುಚ್ಕೊಂಡು ಅದೇ ಗೋಧಿ ಹಿಟ್ಟು ಮಾಡೋ ಅಂತದ್ದ ತಗೊಂತೀನಿ ಗೋಧಿ ಹಿಟ್ಟ. ಅದು ನಮ್ಮ ರೈತರಲ್ಲಿ ನಾವೇನ್ ಮಾಡ್ತಿರ್ತೀವಿ, ಈಗ ಒಂದು ಔಷಧಿ ತಗೋಬೇಕಾದ್ರೆ ನಿಮ್ ಸೈಂಟಿಸ್ಟ್ಗಳು ಏನಿರ್ತದೆ, ಕೋರೋನ್ ಮೆಡಿಸಿನ್ ತಗೊಂಡ್ಬಂದು ಹಾಕಿ ಅಂತ. ಅವ್ರು ಯಾವ ಬ್ರ್ಯಾಂಡು ಅಂತ ಹೇಳಲ್ಲ. ಈ ಬ್ರ್ಯಾಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೀವು ಕಣ್ಣು ಮುಚ್ಕೊಂಡು ಹೋಗಿ ಎಷ್ಟೊಂದು ಬ್ರ್ಯಾಂಡ್ಸ್ ಇರ್ತವೆ, ಎ ಬಿ ಸಿ ಡಿ ಇತ್ತಂದ್ರೆ ಆ ಬೀನೆ ಯಾಕೆ ಸೆಲೆಕ್ಟ್ ಮಾಡ್ತೀರಾ? ಅದ್ರಲ್ಲಿರೋ ನಿಮ್ ನಂಬಿಕೆ, ಅದು ಬೇರೆ ಬ್ರ್ಯಾಂಡ್ಗಿಂತ ವಿಭಿನ್ನವಾಗಿದೆ, ಚೆನ್ನಾಗಿದೆ, ಅದು ಕ್ಲೋರೋನ್ ಮಿತ್ರಿ ನಾವು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ತರದ್ನ ನಾವು ಬೇರೆ ಬೇರೆ ಸೆಲ್ಲರ್ಸ್ ಅಂದ್ರೆ ಮಾರಾಟ ಮಾಡೋರ್ಗಿಂತ ನಮ್ಮ ಪ್ರಾಡಕ್ಟ್ ಚೇಂಜ್ ಮಾಡಿ ನಮ್ದು ಇದೆ ಅಂತ ತೋರಿಸೋದ್ನ ಬ್ರ್ಯಾಂಡ್ ಅಂತ ಅಂತಾರೆ ಸರ್. ಇದನ್ನ ಸುಮಾರು ಎಕ್ಸಾಂಪಲ್ಸ್ ಇರ್ಬೋದು. ನಾವು ಈಗ ತಿನ್ನೋ ಆಹಾರದಿಂದ ಹೋದ್ರೆ ನಾವು ಕುಡಿಯೋ ಹಾಲು, ಇಲ್ಲಿ ನಾವು KMF ಅಂತ ಅಂತೇವೆ. ಅದು ನಾವು ಹಾಲು ಬಂತಂದ್ರೆ ನಮ್ಗೆ ನೆನ್ಪರೋದೇನು? ನಂದಿನಿದು. ಹೌದಾ? ಅದು ಒಂದು ಬ್ರ್ಯಾಂಡ್. ಅಮೂಲ್, ಇದೊಂದು ಬ್ರ್ಯಾಂಡ್. ಈಗ ವೈಟ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಮೂಲ್ ಅಂತ ದೊಡ್ಡ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರು ಕೋಆಪರೇಟಿವ್ ಮೂಲಕ. ಅಷ್ಟು ಸಕ್ಸಸ್ ಆಗಕ್ಕೆ ಅದು ಸುಮ್ಮನೆ ಹೆಸರು ಮೂಲಕ ಮಾಡ್ಬಿಟ್ಟಿದ್ರೆ ಸಕ್ಸಸ್ ಆಗ್ತಿದ್ದ ಸರ್ ಇವತ್ತರ್ದು? ಇಲ್ಲ, ಅದು ಬ್ರ್ಯಾಂಡ್ ಅಂತ ಮಾಡಿದ್ರು ಅದನ್ನ ಎಲ್ಲರೂ ಜನರು ಗುರ್ತಿಸಕ್ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ನಂದಿನಿ ಹಾಲಾಗ್ಲಿ, ಇಲ್ಲ ನಮ್ಮ ಪಾರ್ಲೇಜಿ ಬಿಸ್ಕೆಟ್ ಅಂತ ನಾವೇನ್ ತಿಂತೇವಲ್ಲ ಅದನ್ನಾಗ್ಲಿ, ಈಗ ಆ ಬ್ರ್ಯಾಂಡ್ ಅಂತ ನಾ ತಗೊಂತೇವೆ. ಈ ಬ್ರ್ಯಾಂಡ್ಗಳಲ್ಲಿ ಒಂದು ಸಿಗ್ನಿಫಿಕೆನ್ಸ್ ಅಂತ ಇರುತ್ತೆ, ಅದಕ್ಕೆ ಔಷಧಗಳು ಏನೇನಿದಾವೆ ನಮ್ಗೆ, ಒಂದು ಪ್ರಾಡಕ್ಟ್ ಇಂದ ಇನ್ನೊಂದು ಪ್ರಾಡಕ್ಟ್ ಬೇರೆ ಬೇರೆ ಮಾಡುವ ಹಾಗೆ. ಈಗ ಉದಾಹರಣೆಗೆ ಕ್ಯಾಶ್ಯೂ ಬಿಸ್ಕೆಟ್ ಅಂತ ಹೋದ್ರೆ ನಾವ್ ಯಾವ್ದು ತಗೊಂತೀವಿ ಅದು ನಮ್ ತಲೆಯಲ್ಲಿ ಇರುತ್ತೆ. ಹೌದಾ, ನನಗ್ ಬೇಕಾಗಿರೋದು ಅಂದ್ರೆ ಕನ್ಸ್ಯೂಮರ್ಸ್ ನಾವು ಕುಡಿಯೋ ತಿನ್ನೋದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನ ಆಗಿರುತ್ತೆ. ಹೌದು, ಸೊ ನನ್ನ ಬೇಕು ಬೇಡಗಳು ಅದ್ರಲ್ಲಿ ಇದೆಯೋ ಇಲ್ಲೋ ನೋಡ್ಕೊಂಡು ನಾವು ಪ್ರತಿ ಸಲ ಹೋದಾಗ ಏ ಅದು ಕೊಡಿ ಇದು ಕೊಡಿ ಅಂತ ಹೇಳಕ್ ಆಗಲ್ಲ ಯಾರ್ಗೂನು, ಅದು ಇದು ಅನ್ನೋದು ಮುಗ್ದೋಗ್ಬಿಡ್ತು. ನಾವು ಇದೇ ಕೊಡಿ ಆ ಹೆಸರು ಏನೇ ಆಗಿರ್ಲಿ ಆ ಹೆಸರನ್ನ ಹೇಳಿ ನಾವು ಕೊಟ್ಟಾಗ ಅವ್ನು ಈಸಿ ಆಗಿರುತ್ತೆ ಅವಳಗೂ ಕೊಡೋನ್ಗು. ಈಗ ಗೋಧಿ ಹಿಟ್ಟಲ್ಲಿ ಹಲವಾರು ಗೋಧಿ ಹಿಟ್ಟಿದೆ, ನಮ್ ಮನೇಲಿ ನಮ್ಗೆ ಯಾವ ಸರಿಗುಣವಾಗುತ್ತೆ ನಾನು ಪ್ರತಿ ಸಲ ಹೋಗಿ ಅದು ತಗೊಂಡ್ಬಂದಿರುತ್ತೆ, ಅದು ಗುಣಮಟ್ಟ ನೋಡಕ್ ಹೋಗಲ್ಲ. ಆ ಗುಣಮಟ್ಟನ ನಾನು ಐಡೆಂಟಿಫೈ ಮಾಡ್ತೀನಿ ಆ ಪ್ರಾಡಕ್ಟ್ ಅಲ್ಲಿ, ಅದು ಬ್ರ್ಯಾಂಡಿಂಗ್ ಅಂದ್ರೆ. ಆಮೇಲೆ ನಮ್ ಟೈಮ್ ನ ಕಡಿಮೆ ಮಾಡುತ್ತೆ, ನೀವೀಗ ಅಂಗಡಿ ಹೋಗಿ ಸುಮ್ನೆ ಎಲ್ಲಾನು ನೋಡ್ಕೊಂಡ್ ಕುತ್ಕೊಳಲ್ಲ, ಎಣ್ಣೆ ಬೇಕು, ಯಾವ್ದೋ ಒಂದು ಸನ್ಫ್ಲವರ್ ಆಯಿಲ್ ಬೇಕು, ಅದು ಎಷ್ಟೊಂದಿದಾವೆ ನಮ್ ಎಲ್ಲಾನು ಓದ್ಕೊಂಡ್ ಕುತ್ಕೊಳಕ್ ಆಗುತ್ತಾ, ಎಷ್ಟ್ ಚೆನ್ನಾಗಿದೆ ಅದು, ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಅಂತ ನೋಡಕ್ ಆಗಲ್ಲ, ಅದನ್ನ ಗುರ್ತಿಸಕ್ಕೆ ನಾನು ಯಾವ್ದೋ ಒಂದು ಉದಾಹರಣೆಗಳು ಎಷ್ಟೊಂದ್ ಬ್ರ್ಯಾಂಡ್ಗಳು ಇದಾವೆ, ಗೋಲ್ಡ್ ವಿನರ್ ಇದೆ, ಸನ್ಫ್ಲವರ್ ಇದೆ, ಎಷ್ಟೊಂದ್ ಇದಾವೆ ಸರ್. ಅದ್ರಲ್ಲಿ ನಂಗೆ ಯಾವ್ದು ಬೇಕು ನಮ್ ಮನೇಲಿ ಪ್ರತಿ ಸಲ ಯಾಕೆ ತಗೋತ ಅದು ವಾಪಸ್ ಹೋಗಿ ತಗೊಂಡಿರ್ತೀವಿ. ನಮ್ ಮಕ್ಳಿಗೆ ಸಮೇತ ಗೊತ್ತಿರುತ್ತೆ, ನಾನು ಈಗ ಕೊಬ್ಬರಿ ಎಣ್ಣೆ ತಗೊಂಬ ಅಂತಂದ್ರೆ ಓಡೋಗಿ ನಂಗೆ ಏನ್ ಮನೇಲಿ ಇರುತ್ತೆ ಪ್ರತಿ ಸಲ ಯೂಸ್ ಮಾಡ್ತಿರ್ತೀನಿ ನಾನು ತಗೊಂಬರ್ತಾನೆ. ನಾವು ನಮ್ ರೈತರಲ್ಲೂ ಕೂಡ ನಾವು ತಗೊಳೋ ಅಂತ ಕಾಳು ಬೀಜಗಳು ಬೀಜಗಳು ಆಮೇಲೆ ಅದಕ್ಕೆ ಬೇಕಾಗಿರೋ ಔಷಧಿಗಳು ಎಲ್ಲ ಮುಗಿದ ಮೇಲೆ ನಮ್ದೇ ಆದ ಪ್ರಾಡಕ್ಟ್ ಮಾಡ್ತೇವೆ ನಾವು ರೈತರು. ನಮ್ಮ ರೈತರು ಏನ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ಮಾಡ್ತಾರೆ, ಈಗ ಮೆಣಸಿನ ಪುಡಿ, ಮೆಣಸಿನ ಪುಡಿ ಮಾಡಿದಾಗ ಅವ್ರದೇ ಯಾಕೆ ತಗೋಬೇಕು ನಾನು ನೆಕ್ಸ್ಟ್ ಟೈಮ್. ಈಗ ನಾನು ಹೋಗ್ತಾ ಇರ್ತೀನಿ, ಯಾರೋ ಒಂದು ಶಾಶ್ವತಲ್ಲಿ ಹಾಕ್ಬಿಟ್ರೆ ನಂಗೆ ಹೆಂಗ್ ನಂಬೇಕು, ನಾನು ಕನ್ಸ್ಯೂಮರ್ ಸರ್, ನಾನು ತಗೊಂಡು ಅಷ್ಟೇ ಪೆಪ್ಪರ್ ಪೌಡರ್ ತಗೊಂತೀನಿ, ನಂಗೆ ಹೆಂಗ್ ನಂಬೇಕು ಅವ್ರದು. ಆ ಪ್ರಾಡಕ್ಟ್ ನಾನು ಮಸ್ತ್ ಮೊದ್ಲೇ ಯೂಸ್ ಮಾಡಿದ್ರೆ ಮತ್ತೆ ಅವ್ನ್ ಕಣ್ಣು ಮುಚ್ಕೊಂಡ್ ತಗೊಂತೀನಿ, ಯಾರೇ ಮರಕ್ ಬರ್ಲಿ, ಅವ್ನ್ ಮಾಡ್ದವನ ಬರ್ಲಿ ಇನ್ನೊಬ್ಬರು ಬರ್ಲಿ, ಹೌದಾ, ಅದ್ರ ಹಿಂದೆ ಡೇಟ್ ಇರುತ್ತೆ, ಅವೆಲ್ಲ ಬ್ರ್ಯಾಂಡ್. ಸೊ ಒಂದು ಬಯಸ್ ಅದ್ ಹೆಲ್ಪ್ ಮಾಡ್ಬಿಟ್ರೆ ಸೆಲ್ಲರ್ಸ್ಗೆ ತುಂಬಾ ಈಸಿ ಮಾಡೋನಿಗೆ. ಈಗ ರೈತ ಮಾಡಿ ಮಾಡ್ತಾ ಇದ್ದಾನೆ, ಒಂದು ಖಾರದ ಪುಡಿ ಇಲ್ಲ ಒಂದ್ ಮಶ್ರೂಮ್ ಮಾಡ್ತಾನೆ, ಒಂದು ಮಶ್ರೂಮ್ ಎಷ್ಟೊಂದ್ ಜನ ಮಾಡ್ಬಿಡ್ತಾರೆ, ಇಲ್ಲ ಜೇನ್ ತುಪ್ಪ ಮಾಡ್ತಿರ್ತಾನೆ, ಜೇನ್ ತುಪ್ಪ ಪ್ಯೂರಿಟಿ ಅನ್ನೋದು ತುಂಬಾ ತಲೆ ಕೆಟ್ಕೊಂಡಿರ್ತಾರೆ. ಈಗ ಜೇನ್ ತುಪ್ಪನ ನೀವು ಹಾಗೆ ಮಾರೋದಾಗ್ಲಿ ನಿಮ್ದು ಒಂದು ಬ್ರ್ಯಾಂಡ್ ಮಾಡಿ, ಬ್ರ್ಯಾಂಡ್ ಮಾಡಿ ಪ್ಯಾಕೇಜ್ ಮಾಡಿ ಮಾರಿ, ಅವಾಗ ಏನಾಗುತ್ತೆ, ಈಗ ಸಿರಿ ಹನಿ ಅಂತ ನೀವೇನಾದ್ರು ಉದಾಹರಣೆಗೆ ತಗೊಂಡ್ರೆ ಅದನ್ನ ಇನ್ನೊಂದ್ಸಲ ನಾನು ಪರ್ಚೇಸ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಹೋಗಿ ಸಿರಿ ಹನಿ ಕೊಡ್ರಿ ಅಂತ ಹೇಳ್ತೀನಿ ಹೊರತು ನಾನು ಬೇರೆ ದಿನ ಯಾರು ಹುಡ್ಕೊಂಡ್ ಕುತ್ಕೊಳ್ಳಲ್ಲ ಅಲ್ಲಿ, ಯಾಕಂದ್ರೆ ನಂಬಿಕೆ ಬರುತ್ತೆ. ಮಾಡೋನ್ಗೂ ಏನಾಗತ್ತೆ ಈಸಿ ಆಗುತ್ತೆ, ನಾನ್ ಮತ್ತೆ ವಾಪಸ್ ಬಂದು ತಗೊಂತೀನಿ, ನನ್ ಲಾಯಲ್ಟಿ ಇರುತ್ತೆ, ಕಸ್ಟಮರ್ ಲಾಯಲ್ಟಿ ಅಂತ ಆಂಗ್ಲದಲ್ಲಿ ಅಂತಾರೆ, ಅಂದ್ರೆ ನಾನು ಪದೇ ಪದೇ ಹೋಗಿ ಅದನ್ನೇ ತಗೊಳ್ಳೋದು, ಬೇರೆಯವ್ರಿಗೆ ನಾನು ಮಾರ್ಕೆಟ್ ಅಲ್ಲಿ ಬರಕ್ ಬಿಡಲ್ಲ, ಮಾರ್ಕೆಟ್ ಅಲ್ಲಿ ಬರಕ್ ಬಿಡಲ್ಲ ಅಂತಂದ್ರೆ ನಮ್ಮ ಕನ್ಸ್ಯೂಮರ್ ನನ್ನ ಹತ್ರನೇ ಬರ್ತಾರೆ, ಅದನ್ನ ನಾನು ಈಸಿ. ಹೌದಾ, ಮತ್ತೆ ಅಡ್ವರ್ಟೈಸ್ಮೆಂಟ್ ನನ್ ಯಾವ ಪ್ರಕಾರವಾಗಿ ಮಾಡ್ಬೋದು ಅಂತಂದ್ರೆ ನಾನು ಹೆಸರು ಇಟ್ಕೊಂಡು ಇನ್ನೊಂದ್ ದಿನ ನನ್ಗೀಗ ಎಕ್ಸಾಂಪಲ್ ಪೊಸಿಷನಿಂಗ್ ಅಂತ ಅಂತಾರೆ ಮಾರ್ಕೆಟಿಂಗ್ ಅಲ್ಲಿ. ಪೊಸಿಷನಿಂಗ್ ಅಂದ್ರೆ ಏನು, ಈಗ ಜಾಮ್ ತೋಮನಿ ಅಂತ ಅಂತೀನಿ ನಮ್ಮ ಮಕ್ಕಳಿಗೆ, ಅವ್ರ ತಕ್ಷಣ ಹೋಗಿ ಏನ್ ಮಾಡ್ತಾರೆ ಕಿಸಾನ್ ಜಾಮ್ ಅಂತ ಅಂತಾರೆ. ಹೌದಾ, ನಾನು ಹೇಳೋದೇ ಬೇಡ ಅವ್ರಿಗೆ ಕಿಸಾನ್ ಜಾಮ್ ತೋಮನಿ ಅಂತ. ಅದೇ ರೀತಿ ಮುಂದೊಂದ್ ದಿನ ನಂದು ಜೇನುತುಪ್ಪ ಆ ರೀತಿ ಆಗುತ್ತೆ, ಅದಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಎಲ್ಲಾರ್ದು ಸೈಕಾಲಜಿಗಳನ್ನ ನಮ್ಮ ಹತ್ರ ಹೊಡ್ಕೋಬಹುದು. ಅದನ್ನ ಬ್ರ್ಯಾಂಡಿಂಗ್ ಅನ್ನೋದು ತುಂಬಾ ಅತ್ಯವಶ್ಯಕವಾಗಿರುತ್ತೆ. ಬ್ರ್ಯಾಂಡಿಂಗ್ ಅಂದ್ರೆ ಮುಖ್ಯವಾಗಿ ಹೆಸರು ಇರುತ್ತೆ, ಮತ್ತೆ ಜೊತೆಗೆ ಲಾಂಛನ ಕೂಡ ಇರುತ್ತೆ, ಲಾಂಛನ ಇರುತ್ತೆ, ಚಿಹ್ನೆಗಳು ಇರುತ್ತೆ, ಇವೆಲ್ಲ ಬ್ರ್ಯಾಂಡಿಂಗ್ ಅಲ್ಲಿ ಇರುತ್ತೆ. ಅಂದ್ರೆ ಸಾಕಷ್ಟು ಉಪಯೋಗಗಳಿದಾವೆ ಬ್ರ್ಯಾಂಡಿಂಗ್ ಮಾಡೋದ್ರಿಂದ. ಹೌದು ಹೌದು ಸರ್, ಬ್ರ್ಯಾಂಡಿಂಗ್ ಅಲ್ಲಿ ಒಂದು ಪ್ರಾಡಕ್ಟ್ ಮಾರ್ಕ್ ನಮ್ದು ಚಿಹ್ನೆಗಳಂತ ಮಾಡಬಹುದು ಒಂದು. ಇನ್ನೊಂದು ವಿವಿಧತೆ ಅಂದ್ರೆ ನಮ್ದು ಪ್ರಾಡಕ್ಟ್ ಏನಿದೆ ಅದನ್ನ ಶೇಪ್ ಚೇಂಜ್ ಮಾಡೋದು. ಈಗ ಬೇರೆಯವ್ರ ಬಿಸ್ಕೆಟ್ಗೂ ನಮ್ ಬಿಸ್ಕೆಟ್ಗೂ, ಈಗ ಬಿಸ್ಕೆಟ್ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ, ಒಂದು ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಒಂದು ಓವಲ್ ಶೇಪ್ ಅಲ್ಲಿ ಇರುತ್ತೆ, ಅದು ಕೂಡ ಚೇಂಜ್ ಮಾಡಿದ್ರೆ ನೀವು ಬ್ರ್ಯಾಂಡಿಂಗ್ ಅಂತ ಹೇಳ್ಬೋದು. ಬ್ರ್ಯಾಂಡ್ಗಳ ನೋಂದಣಿ ಮಾಡೋದು ಹೇಗೆ ಅಂತೀರಿ ಸರ್? ಬ್ರ್ಯಾಂಡ್ಗಳ ನೋಂದಣಿ ಮಾಡೋದು ಟ್ರೇಡ್ ಮಾರ್ಕ್ ಆಕ್ಟ್ ಅಂತ 1999 ಅಂತ ಇದೆ. ಈ ಆಕ್ಟ್ ಪ್ರಕಾರವಾಗಿ ನೀವು ಇಂಡಿಯಾದಲ್ಲಿ ಬ್ರ್ಯಾಂಡಿಂಗ್ ಅಂತ ಮಾಡಬಹುದು. ಇದು 15 ವರ್ಷ ನಿಮ್ಮ ಬ್ರ್ಯಾಂಡ್ ನ ಯಾರು ಯೂಸ್ ಮಾಡಕ್ ಆಗಲ್ಲ. 15 ವರ್ಷ ಅದನ್ನೆಲ್ಲ ನೀವು ಮಾಡಿದ್ರೆ ಯಾರು ನಿಮ್ದ ಬ್ರ್ಯಾಂಡ್ ನ ಯೂಸ್ ಮಾಡಕ್ ಆಗಲ್ಲ. ಇದನ್ನ ಬೇಕಾಗಿರೋ ಡಾಕ್ಯುಮೆಂಟ್ ಏನು, ಫಸ್ಟ್ ನಿಮ್ದು ಹೆಸರು, ಆಮೇಲೆ ಬಿಸ್ನೆಸ್ ಟೈಪ್, ಅದು ನೀವು ಎನ್ಜಿ ಓ ಅಲ್ಲಿ ಇದ್ದೀರಾ ಇಲ್ಲಾದ್ರೆ ನಿಮ್ದು ಪಾರ್ಟ್ನರ್ಶಿಪ್ ಅಲ್ಲಿ ಐತಾ ಇಲ್ಲಾದ್ರೆ ಕಂಪನಿ ಪ್ರಕಾರವಾಗಿ ಐತಾ, ಅದು ಬಿಸ್ನೆಸ್ ಟೈಪ್ ಯಾವ್ದು ನಿಮ್ದು. ಆಮೇಲೆ ಗೂಡ್ಸ್ ಸರ್ವಿಸ್, ಗೂಡ್ಸ್ ಅಂದ್ರೆ ನಾವು ಮುಟ್ಟುವಂತದ್ದು, ಈಗ ಗೋಧಿ ಹಿಟ್ಟು, ಜೇನುತುಪ್ಪ ಅವೆಲ್ಲ ಮುಟ್ಟುವಂತದ್ದು. ಸರ್ವಿಸ್ ಅಂತಂದ್ರೆ ನಾವು ಈಗ ಅಗ್ರಿ ಟೂರಿಸಂ ಅಂತ ಅಂತೀವಿ, ಅಗ್ರಿ ಟೂರಿಸಂ ಬಂದು ಒಂದು ಇದಿರುತ್ತೆ, ಅದಕ್ಕೊಂದು ಚಿಹ್ನೆ ಹಾಕೋದು, ಪ್ರತಿ ಸಲ ನಮ್ ಮುಂದೆ ಬರ್ತಾರೆ ಅವ್ರು. ಆಮೇಲೆ ಲೋಗೋಗಳು, ನಮ್ದು ಒಂದು ಲೋಗೋ ಈಗ ನೆಸ್ ಕೆಫೆ ಅಂದ್ರೆ ಲಾಸ್ಟ್ ಫಾರ್ ಫಾರ್ ಎವರ್ ಅಂತ ಒಂದ್ ಹೆಸರು ಹಾಕ್ತೀವಿ ನಾವು, ನಮ್ ಚಿಹ್ನೆ ಅಂತ ಕೊಡ್ತೀವಿ. ಆಮೇಲೆ ನಿಮ್ ಅಡ್ರೆಸ್ ಮತ್ತೆ ಪಿನ್ ಕೋಡ್, ಎಲ್ಲಿ ನಿಮ್ದು ಕೆಲಸಗಳು ಮಾಡ್ತೀರಾ ಅದು ಕೊಡ್ಬೇಕಾಗತ್ತೆ. ಇದ್ರ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ ಅಂದ್ರೆ ಫಾರ್ಮ್ ನಂಬರ್ 48 ಬೇಕಾಗತ್ತೆ ಸರ್, ಅದು ಸೈನ್ ಮಾಡಿರೋಂಥದ್ದು. ಆಮೇಲೆ ನಿಮ್ದು ಎವಿಡೆನ್ಸ್ ಬೇಕಾಗತ್ತೆ, ನೀವೆಲ್ಲ ಬಂದ್ಬಿಟ್ಟು ನೀವು ಒಂದು ಆನ್ಲೈನ್ ಮೂಲಕನೂ ಸಬ್ಮಿಟ್ ಮಾಡ್ಬೋದು ಟ್ರೇಡ್ ಮಾರ್ಕ್ ಆಕ್ಟ್ ಪ್ರಕಾರವಾಗಿ. ನಿಮ್ದೆ ಇದ್ರೆ ನೀವು ಅಲ್ಲೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಇರುತ್ತಲ್ಲ ಆಫೀಸ್ ಆಫ್ ಕಂಟ್ರೋಲರ್ ಪೇಟೆಂಟ್ ರೈಟ್ ಅಂತ ಇರುತ್ತೆ ಎಲ್ಲಾ ಕಡೆನೂ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ, ಅಲ್ಲಿ ಆಫೀಸ್ ಅಲ್ಲಿ ಹೋಗಿ ನೀವೆಲ್ಲ ಡಾಕ್ಯುಮೆಂಟ್ ಗಳು ಕೊಟ್ಟು ಫೀಸ್ ನೋಂದಣಿ ಮಾಡಿದ್ರೆ ನಿಮ್ಗೆ ಇದು ಮಾಡ್ತಾರೆ. ಆಮೇಲೆ ಎರಡನೇ ಸ್ಟೆಪ್ ಇಲ್ಲಿ ಏನು ಅಂದ್ರೆ ಕಾಸ್ಟ್ ವೆರಿಫೈ ಮಾಡ್ತಾರೆ, ನೀವು ತಗೊಂಡಿರೋ ಚಿಹ್ನೆ ಮೊದ್ಲಾದ್ರೂ ಯೂಸ್ ಮಾಡಿದ್ರ, ತಗೊಂಡಿಲ್ವಾ, ಅಕಸ್ಮಾತ್ ತಗೊಂಡಿಲ್ಲ ಅಂತಂದ್ರೆ ಅವರು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡ್ಮೇಲೆ ಯಾರು ತಗೊಂಡಿಲ್ಲ ಅಂತ ಕನ್ಫರ್ಮೇಶನ್ ಬಂದ್ಮೇಲೆ ನಿಮ್ಗೆ ಅದು ಯೂಸ್ ಮಾಡಕ್ಕೆ ರೈಟ್ಸ್ ಕೊಡ್ತಾರೆ. ಅಲ್ಲಿವರೆಗೂ ನೀವು ಇದು ಯೂಸ್ ಮಾಡಕ್ಕಾಗಲ್ಲ. ಒಂದ್ಸಲ ಬಂತ ಅಂದ್ರೆ ಅದು ಯಾರು ಕಾಪಿ ಮಾಡಿದ್ರೆ ಅದಕ್ಕೆ ಅವ್ರು ಲೀಗಲ್ ಆಗಿ ಜೈಲ್ ಅಲ್ಲಿ ಇರ್ಬೇಕಾಗುತ್ತೆ, ಅಲ್ಲ ಪನಿಷ್ಮೆಂಟ್ ಇರುತ್ತೆ. ಅಂದ್ರೆ ಈಗ ಪ್ರಖ್ಯಾತ ಬ್ರ್ಯಾಂಡ್ಗಳು ಇರ್ತವೆ, ಅವುಗಳ ಅನುಕರಣೆಯನ್ನ ಮಾಡಿದ್ರೆ ಏನಾದ್ರೂ ಶಿಕ್ಷೆ ಇಂಥದ್ದು ಆಗುತ್ತಾ ಹೇಗೆ, ಮತ್ತೆ ನಕಲಿ ಬ್ರ್ಯಾಂಡ್ಗಳನ್ನ ಸೃಷ್ಟಿಸುವಂತದ್ದು ನಾವು ನೋಡ್ತಾ ಇರ್ತೀವಿ ಸರ್. ಅನುಸರಣೆ ಮಾಡೋದಂತೂ ತುಂಬಾ ಜನ ಇದಾವೆ. ಈಗ ನಾವು ಕುಡಿಯೋ ನೀರಿಂದ ಹಿಡಿದು ನೀರು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟೊಂದು ಬಿಸ್ಲರಿ ಅನ್ನೋದು ಐ ಚೇಂಜ್ ಮಾಡಿರ್ತಾರೆ, ಇ ಚೇಂಜ್ ಮಾಡಿರ್ತಾರೆ, ಎಲ್ಲಾ ಸೇಮ್ ಅನುಕರಣೆ ಮಾಡಿರ್ತಾರೆ. ಅವರುಗಳು ಅದು ರಿಜಿಸ್ಟರ್ ಆಗಿದ್ರೆ ಪರವಾಗಿಲ್ಲ, ಈ ಆಕ್ಟ್ ಪ್ರಕಾರವಾಗಿ ನಾವು ರಿಜಿಸ್ಟರ್ ಆಗಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಇರಲ್ಲ. ಅಕಸ್ಮಾತ್ ಏನಾದ್ರು ನಿಮ್ಗೆ ಇದ್ರಲ್ಲಿ ಏನಾದ್ರು ಆಗಿಲ್ಲ ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಪ್ರಕಾರವಾಗಿ ಏನು ಇಲ್ಲ, ಬಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2020 ಆರು ತಿಂಗಳಿಂದ ಮೂರು ವರ್ಷದವರೆಗೂ ಜೈಲ್ ಆಗ್ಬಹುದು ಅವ್ರಿಗೆ. ಆಮೇಲೆ ದಂಡ 50,000 2,00,000 ಆಗ್ಬೋದು. ಇನ್ನೊಂದ್ ರೀತಿಯಲ್ಲಿ ಅಂದ್ರೆ ಏನು, ಅವ್ರು ಇಷ್ಟು ತಿಂಗಳು ಏನ್ ಲಾಸ್ ಆಗಿತ್ತಲ್ಲ ನಿಮ್ ಪ್ರಾಡಕ್ಟ್ ಇಂದ ಅಂದ್ರೆ ನಿಮ್ಗೆ ಎಷ್ಟು ವ್ಯಾಪಾರ ಆಗಿರುತ್ತೆ ಅವ್ರದ್ದು ಎಷ್ಟು ಆಗಿರಲ್ಲ ಅಷ್ಟು ಕೂಡ ನೀವು ಭಕ್ತಿ ಮಾಡ್ಕೊಡ್ಬೇಕಾಗತ್ತೆ. ಸೊ ಇಷ್ಟು ನಿಮ್ಗೆ ಪನಿಷ್ಮೆಂಟ್ ಇರುತ್ತೆ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2020 ಇರುತ್ತೆ. ಹಾಗಾಗಿ ನಕಲು ಮಾಡಬಾರ್ದು. ಈಗ ನಮ್ದು ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಹೌದು, ಬಟ್ ನಮ್ದೇ ಒಂದು ಸಪರೇಟ್ ಮಾಡಿ ಮಾಡಿದ್ರೆ ಒಳ್ಳೇದು, ಬಟ್ ನಕಲು ಮಾಡಿ ಮಾಡ್ತೀನಿ ಅಂತಂದ್ರೆ ಅದು ತಪ್ಪಾಗತ್ತೆ ಗವರ್ಮೆಂಟ್ ಪ್ರಕಾರ. ನಾವು ಈ ಬ್ರ್ಯಾಂಡಿಂಗ್ ಅನ್ನ ಮಾಡ್ತೀವಿ, ಅದಕ್ಕೊಂದು ಚಿಹ್ನೆ ಅಥವಾ ಲಾಂಛನವನ್ನು ಆರಿಸ್ಕೊಳ್ತೀವಿ, ಆದ್ರೆ ಇದು ಗ್ರಾಹಕರಿಗೆ ತಲುಪೋದು ಮತ್ತೆ ಗ್ರಾಹಕರ ಕಣ್ಣಿಗೆ ಬೀಳೋದು ಅಂತ ಅಂದ್ರೆ ಮುಖ್ಯವಾಗಿ ಪ್ಯಾಕೇಜಿಂಗ್ ಮೂಲಕ. ಪ್ಯಾಕೇಜಿಂಗ್ ಅಂದ್ರೆ ಏನು, ಇದರ ಉಪಯೋಗಗಳೇನು ಅಂತೀರಿ ಸರ್? ಪ್ಯಾಕೇಜಿಂಗ್ ಅಂತಂದ್ರೆ ನಮ್ಗೆ ಹೊದಿಕೆ, ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಹೊದಿಕೆ. ನಾವು ಯಾವ ರೀತಿಯಾಗಿ ಅದು ಪ್ಯಾಕ್ ಮಾಡ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿಯಾಗಿ ಅದನ್ನ ಮುಚ್ಚಿ ಇಡ್ತೀವೋ, ಯಾಕಂದ್ರೆ ಆಹಾರ ಅನ್ನೋದು ಸಂರಕ್ಷಣವಾಗಿರ್ಬೇಕು. ಅದು ಹೇಗಂದ್ರೆ ಹಂಗೆ ಇಟ್ಕೊಂಡ್ಬಿಟ್ರೆ ಇನ್ಫೆಕ್ಷನ್ ಆಗೋ ಜಾಸ್ತಿ ಇರುತ್ತೆ, ಆಮೇಲೆ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ತಡೆಗಟ್ಟಕ್ಕೋಸ್ಕರ ಮಾಡೋದನ್ನ ನಾವು ಪ್ಯಾಕೇಜಿಂಗ್ ಅಂತ ಅಂತೀವಿ. ಆ ಪ್ಯಾಕೇಜಿಂಗ್ ಅಲ್ಲಿ ನಮ್ಗೆ ಎಷ್ಟು ಮೊತ್ತ ಇದೆ, ಅದರಲ್ಲಿ 500 gram ಇದೆಯಾ, 200 gram ಇದೆಯಾ, ಆ 200 gram ಅಲ್ಲಿ ಏನೇನು ಇಂಗ್ರೀಡಿಯೆಂಟ್ ಇದೆ. ಈ ಪುಳಿಯೋಗರೆ ಪ್ಯಾಕೆಟ್ ತಗೊಂಡು ನಾವು ಪುಳಿಯೋಗರೆ ಏನೇನು ಕಾಳು ಹಾಕಿ ಮಾಡಿರ್ತೀವೋ ಅವನ್ನೆಲ್ಲ ತೋರ್ಸ್ಕೊಡ್ಬೇಕಾಗತ್ತೆ. ಈಗ ಕರಿಮೆಣಸು ಎಷ್ಟು ಹಾಕಿರ್ತೀವೋ, 50 gram ಹಾಕಿರ್ತೀವೋ, 5 gram ಹಾಕಿರ್ತೀವೋ, ಮತ್ತೆ ನ್ಯೂಟ್ರಿಷನಲ್ ವ್ಯಾಲ್ಯೂ, ಅದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೇಗಿರುತ್ತೆ. ಈಗ ಇಂಗ್ರೀಡಿಯೆಂಟ್ಸ್ ನಾವೇನಾದ್ರೂ ಮೆನ್ಷನ್ ಮಾಡ್ತೀವ ಅಂದ್ರೆ ಅದು ಜಾಸ್ತಿ ಪ್ರಮಾಣದಿಂದ ಕಮ್ಮಿ ಪ್ರಮಾಣದವರೆಗೂ ಇರುತ್ತೆ, ಆ ರೀತಿಯಲ್ಲಿ ನಾವು ಅರೇಂಜ್ ಮಾಡ್ಕೊಂಡಿರ್ಬೇಕು. ಮತ್ತೆ ಇದರಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ಯಾಕೇಜಿಂಗ್ ಯೂಸ್ ಮಾಡ್ಬೋದು, ಒಂದು ಕಾರ್ಡ್ಬೋರ್ಡ್ ಯೂಸ್ ಮಾಡ್ಬೋದು, ಒಂದು ಪೇಪರ್ ಯೂಸ್ ಮಾಡ್ಬೋದು, ಗ್ಲಾಸ್ ಯೂಸ್ ಮಾಡ್ಬೋದು, ಮೆಟಲ್ ಯೂಸ್ ಮಾಡ್ಬೋದು, ಅದು ಬಯೋಡಿಗ್ರೇಡಬಲ್ ಅಂತ ಪ್ಲಾಸ್ಟಿಕ್ ಇರಬೇಕು. ಆಮೇಲೆ ಮಲ್ಟಿಲೇಯರ್ ಪ್ಯಾಕೇಜಿಂಗ್, ಕೆಲವೊಂದು ಯಾವ ಫುಡ್ ಇರುತ್ತಲ್ಲ, ಯಾವ ಆಹಾರ ಇರುತ್ತಲ್ಲ, ಅದಕ್ಕೆ ಅನುಗುಣ ತಕ್ಕಂತೆ ನಾವು ಪ್ಯಾಕೇಜಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಪ್ಯಾಕೇಜಿಂಗ್ ಅಲ್ಲಿ ಮೂರ್ ತರ ಇರುತ್ತೆ ಸರ್, ಒಂದು ಪ್ರೈಮರಿ ಪ್ಯಾಕೇಜಿಂಗ್, ಇನ್ನೊಂದು ಸೆಕೆಂಡರಿ, ಮತ್ತೆ ತರ್ಷರಿ ಪ್ಯಾಕೇಜಿಂಗ್ ಅಂತ ಅಂತಾರೆ. ಪ್ರೈಮರಿ ಪ್ಯಾಕೇಜಿಂಗ್ ಅಂದ್ರೆ ನಮ್ಮ ಅನುಕೂಲವಾಗಿ ಅದು ಎತ್ಕೊಂಡು ಹೋಗೋಕೆ ಮಾಡೋ ಅಂತದ್ದು, ಅದು ಕಾಪಾಡಕ್ಕೋಸ್ಕರ ಅದು ಪ್ರೈಮರಿ ಪ್ಯಾಕೇಜಿಂಗ್ ಅಂತ. ಅಂದ್ರೆ ನಮ್ ಕೋಕೋ ಕೋಲಾ ಬಾಟ್ಲು, ನಾವು ಜ್ಯೂಸಿನ ಬಾಟ್ಲು ತಗೊಂಡು ಕುಡಿತೀವಲ್ಲ, ಅದನ್ನ ಪ್ರೈಮರಿ ಪ್ಯಾಕೇಜಿಂಗ್. ಸೆಕೆಂಡ್ರಿ ಪ್ಯಾಕೇಜಿಂಗ್ ಅಂದ್ರೆ ಇವು ಒಟ್ಟು ಕೂಡಿ ಒಂದು ಅಂಗಡಿಗೆ ಹಾಕ್ತೀವಲ್ಲ ಟೋಟಲ್ ಆಗಿ, ಅದನ್ನ ಸೆಕೆಂಡ್ರಿ ಪ್ಯಾಕೇಜಿಂಗ್ ಒಂದು ಬಾಕ್ಸ್ ಅಲ್ಲಿ ಹಾಕಿ. ಈಗ ಟರ್ಷರಿ ಪ್ಯಾಕೇಜಿಂಗ್ ಅಂದ್ರೆ ಮೂರು ಎಲ್ಲಾ ಸೇರಿ ಒಟ್ಟು, ನಮ್ದು ಒಟ್ಟು ಕೋಕೋ ಕೋಲಾ ಬಾಟ್ಲು ಇಲ್ಲ ಒಟ್ಟು ಬಿಸ್ಕೆಟ್ ಪ್ಯಾಕೆಟ್ ಎಲ್ಲ ಸೇರಿ ಒಂದು ದೊಡ್ಡ ಕಾರ್ಡ್ಬೋರ್ಡ್ ಅಲ್ಲಿ ಹಾಕ್ತಾರೆ, ಅದನ್ನ ನಿಮ್ಗೆ ಹೊರಗಡೆ ಕಳ್ಸಕ್ಕಾಗ್ಲಿ, ಪ್ರೊಟೆಕ್ಷನ್ ಮಾಡಕ್ಕಾಗ್ಲಿ, ರಫ್ತು ಮಾಡಕ್ಕಾಗ್ಲಿ ಅದಕ್ಕೆ ಯೂಸ್ ಮಾಡುವಂತದ್ ಏನಂದ್ರೆ ಟರ್ಷರಿ ಪ್ಯಾಕೇಜಿಂಗ್ ಅಂತ ಅಂತಾರೆ. ಈ ಪ್ಯಾಕೇಜಿಂಗ್ಗಳು ಒಂದ್ಸಲ ಯೂಸ್ ಮಾಡಿದ್ರೆ ಮತ್ತೆ ಯೂಸ್ ಮಾಡಬಾರ್ದು, ಅದು ರೀಸೈಕ್ಲಿಂಗ್ ಆಗಿ ಬಂದು ಯೂಸ್ ಮಾಡಬಹುದು. ಬಟ್ ರೆಗ್ಯುಲೇಷನ್ ಪ್ರಕಾರವಾಗಿ ನಾನು ಅದೇ ತುಪ್ಪದ ಬಾಟಲ್ ಮತ್ತೆ ತುಪ್ಪ ಹಾಕಿಸ್ತೀನಿ ಅಂತ ಮಾಡಬಾರ್ದು. ಒಂದು ಆಮೇಲೆ ಅಲ್ಲಿ ಏನ್ ನೀವು ಬರ್ದಿರ್ತೀರಲ್ಲ ಮಾರ್ಕ್ಸ್ಗೆ, ಅದೇನನ್ನ ಪ್ರಿಂಟ್ ಮಾಡ್ತಿರಲ್ಲ, ISI 15495 ಅಂತ ಒಂದು ಕೋಡ್ ಇರುತ್ತೆ, ಅದ್ರ ಇಂಕ್ ಇದ್ದಾಗ ಮಾತ್ರ ಅದು ಯೂಸ್ ಮಾಡಬಹುದು. ಯಾಕಂದ್ರೆ ಅದು ಹೆಲ್ತಿ, ಅದು ತುಂಬಾ ಕಂಟಾಮಿನೇಷನ್ ನಿಮ್ಗೆ ಬಂದು ಫುಡ್ಗೆ ಟಚ್ ಆಗೋದಾಗ್ಲಿ ಇದು ಮಾಡೋದಾಗ್ಲಿ ಇಲ್ಲ ಸ್ಪ್ರೆಡ್ ಆಗಲ್ಲ. ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಕಟ್ ಕೊಡೋದು ತಪ್ಪು. ಈಗ ನಾವು ಬೋಂಡಾ ಬಜ್ಜಿಗಳನ್ನ ನೋಡ್ತಿರ್ತೀವಿ, ನ್ಯೂಸ್ ಪೇಪರ್ ಕಟ್ ಮಾಡಿ ಕಟ್ ಕೊಟ್ಬಿಡ್ತಾರೆ, ಅದ್ರ ಇಂಕು ನಮ್ಗೆ ತುಂಬಾ ಹಾನಿಕರ. ಹೌದು, ಅದನ್ನ ಅವಾಯ್ಡ್ ಮಾಡ್ಬೇಕು, ನ್ಯೂಸ್ ಪೇಪರ್ ಅಲ್ಲಿ ಕಟ್ಬಾರ್ದು, ಅದರಲ್ಲಿ ಲೆಡ್ ಇರುತ್ತೆ. ಹೌದು ಹೌದು ಸರ್. ಈ ಪ್ಯಾಕೇಜಿಂಗ್ ಅಲ್ಲಿ ಏನೇನ್ ಬರ್ಬೇಕು, ಫಸ್ಟ್ ನೇಮ್ ಆಫ್ ದ ಫುಡ್. ನಮ್ದು ಏನಿರುತ್ತೆ, ಈಗ ಬಿಸ್ಕೆಟ್, ಬಿಸ್ಕೆಟ್ ಬರ್ಬೇಕು, ಬಿಸ್ಕೆಟ್ ಅಂತ ಬರ್ಬೇಕು. ಯಾವ ತರ ಬಿಸ್ಕೆಟ್ ಅದು, ಕುಕ್ಕೀಸಾ, ಇಲ್ಲಾದ್ರೆ ಗೋಧಿ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟು, ಮತ್ತೆ ನಮ್ಮ ಬ್ರ್ಯಾಂಡ್ ಹೆಸರು. ನಮ್ ಬ್ರ್ಯಾಂಡ್ ಹೆಸರು ಉದಾಹರಣೆಗೆ ಯಾವ್ದೋ ಒಂದ್ ಇರ್ಬೋದು, ಈಗ ನಂದಿನಿ ಹಾಲು ಅಂತಂದ್ರೆ ನಂದಿನಿ ಹಾಲು ಅಂತ ಬ್ರ್ಯಾಂಡ್ ನೇಮ್ ಬರ್ಬೇಕು. ಹಾಲು ಅನ್ನೋದು ಮೇನ್ ಇಂಪಾರ್ಟೆಂಟ್, ಹೌದಾ? ಹಾಲು ಮತ್ತು ಫುಡ್ ನೇಮ್. ಆಮೇಲೆ ಅದು ಇನ್ಗ್ರೀಡಿಯೆಂಟ್ ಏನೇನು ಇದಾವೆ, ಅದ್ರೊಳಗೆ ಏನೇನು ಮಿಕ್ಸ್ ಆಗಿದಾವೆ, ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಅನ್ನೋದು ಇರ್ಬೇಕು. ಅಂತಂದ್ರೆ ಅದರಲ್ಲಿ ಕೊಬ್ಬಿನಾಂಶ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಆಮೇಲೆ ನಾರಿನಂಶ ಎಷ್ಟಿದೆ, ಇವೆಲ್ಲ ನಮ್ಗೆ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಅಂತ ಅಂತಾರೆ. ಆಮೇಲೆ ಇನ್ನೊಂದು ಡಿಕ್ಲರೇಷನ್, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್. ವೆಜಿಟೇರಿಯನ್ ಅಂತಂದ್ರೆ ಹಸಿರು ಚಿಹ್ನೆ ಬರುತ್ತೆ, ನಾನ್ ವೆಜಿಟೇರಿಯನ್ ಅಂದ್ರೆ ಟ್ರಯಾಂಗಲ್ ಅಲ್ಲಿ ಕೆಂಪು ಚಿಹ್ನೆ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿ ಇರ್ಬೇಕು. ಆಮೇಲೆ FSSI ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದಕ್ಕೆ ಲೈಸೆನ್ಸ್ ನಂಬರ್ ಕೊಟ್ಟಿರ್ತಾರೆ ರಿಜಿಸ್ಟರ್ ಆದ್ಮೇಲೆ. ಹೇಗೆ ಅಂತಂದ್ರೆ ಅದರಲ್ಲಿ ಈ FSSI ಪ್ರಕಾರವಾಗಿ ಮೂರ್ ತರ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಅಂತ, ಅದು 12 ಲಕ್ಷದೊಳಗಡೆ ಇತ್ತಂತಂದ್ರೆ ನಿಮ್ಮ ವ್ಯವಹಾರ ಬೇಸಿಕ್ ರಿಜಿಸ್ಟ್ರೇಷನ್ ಅಂತ ಅಂತಾರೆ. ಸ್ಟೇಟ್ ಲೈಸೆನ್ಸ್ ಅಂದ್ರೆ 12 ಲಕ್ಷದಿಂದ 20 ಕೋಟಿ ವರ್ಗು ಸ್ಟೇಟ್ ಲೈಸೆನ್ಸ್ ಒಳಗಡೆ FSSI ಲೈಸೆನ್ಸ್ ಕೊಡುತ್ತೆ. ಮತ್ತೆ ಸೆಂಟ್ರಲ್ ಲೈಸೆನ್ಸ್ ಅಂತ ಅಂದ್ರೆ 20 ಕೋಟಿಗಿಂತ ಮೇಲೆ ವ್ಯವಹಾರ ಇತ್ತು ಅಂದ್ರೆ ಸೆಂಟ್ರಲ್ ಲೈಸೆನ್ಸ್ ತಗೊಳ್ಳೇಬೇಕಾಗತ್ತೆ. ಆಮೇಲೆ ಈ ಪ್ಯಾಕೇಜಿಂಗ್ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಆಗಿರ್ಬೇಕು, ಕಲರ್ಫುಲ್ ಆಗಿರ್ಬೇಕು. ಅದಾದ್ಮೇಲೆ ನಮ್ಮ ಲೇಬಲಿಂಗ್ ಅಲ್ಲಿ ಏನೇನ್ ಫಸ್ಟ್ ಆಫ್ ಆಲ್ ಇರಬೇಕು ಅಂತಂದ್ರೆ ನಾನು ಹೇಳಿದ ಪ್ರಕಾರವಾಗಿ FSSI ಲೋಗೋ ಲೈಸೆನ್ಸ್ ಅದು ಇರ್ಬೇಕು. ಅದಾದ್ಮೇಲೆ ನೆಟ್ ವೇಟ್ ಎಷ್ಟಿದೆ, ಈಗ 8 ಗ್ರಾಮ್ ಇದೆಯಾ, 3 ಗ್ರಾಮ್ ಇದೆಯಾ, 12 ಗ್ರಾಮ್ ಇದೆಯಾ, ಸಂಬಂಧಿಸಿ ಬರಿಬೇಕು. ಆಮೇಲೆ ರೀಟೇಲ್ ಸೇಲ್ಸ್, ಹೋಲ್ಸೇಲ್ಸ್, ಈಗ ಹೊರಗಡೆ ಕೆಲವೊಮ್ಮೆ ಏನಾಗಿರ್ತವೆ, ದೊಡ್ಡ ಪ್ಯಾಕೇಜಿಂಗ್ ಮಾಡ್ಬಿಟ್ಟು ಒಳಗಡೆ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡುತ್ತೆ, ಅವಾಗ ರೀಟೇಲ್ ಆಗಿ ಸೇಲ್ ಮಾಡಕ್ಕಾಗಲ್ಲ. ಸೊ ಓನ್ಲಿ ಫಾರ್ ರೀಟೇಲ್ಸ್ ಇಲ್ಲ, ಹೋಲ್ಸೇಲ್ ಅಂತ ಬರಿಬೇಕು. ಕನ್ಸ್ಯೂಮರ್ ಕೇರ್ ಅದರದ್ದೆಲ್ಲ ಡೀಟೇಲ್ಸ್ ಬರಿಬೇಕಾಗುತ್ತೆ. ಮತ್ತೆ ಲಾಟ್ ಸೈಜ್, ಬ್ಯಾಚ್ ನಂಬರು, ಈಗ ಯಾವ ವರ್ಷದಲ್ಲಿ ಪ್ರೊಡಕ್ಷನ್ ಆಗಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಅದು ಕಂಪಲ್ಸರಿ ಆಗಿ ಪ್ಯಾಕೇಜಿಂಗ್ ಅಲ್ಲಿ ಮಾಡ್ಬೇಕಾಗುತ್ತೆ. ಮತ್ತೆ ಅಕಸ್ಮಾತ್ ಆಗಿ ಪ್ರೊಡಕ್ಟ್ ಮಾಡ್ತಾ ಇರ್ತೇವೆ, ನಾವೇನೋ ಒಂದು ಪ್ರಿಸರ್ವೇಟಿವ್ ಫುಡ್ ಇಂದ ತರ್ಸಿರ್ತೇವೆ, ಅದು ಎಲ್ಲಿಂದ ತರ್ಸಿರ್ತೀವಿ ಅನ್ನೋದು ಕೂಡ ಮೆನ್ಷನ್ ಮಾಡ್ಬೇಕಾಗತ್ತೆ. ಈಗ ಒಂದು ಕಾಂಪೋನೆಂಟ್ ನಮ್ ಕಡೆ ತಯಾರಿ ಮಾಡಕ್ಕಾಗಲ್ಲ, ಅದು ಬೇರೆ ಕಡೆ ತಂದಿರ್ತೇವೆ, ಅದು ಎಲ್ಲಿಂದ ತಂದಿರ್ತೀವಿ, ಅದು ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಅದು ಕೂಡ ಬರ್ಬೇಕಾಗತ್ತೆ. ಲಾಸ್ಟ್ ನೈಟ್ ಆಗಿ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗತ್ತೆ. ಈಗ 1 ಚಮಚ ಟೀ ಪುಡಿಗೆ ಎಷ್ಟು ಗ್ಲಾಸ್ ನೀರ್ ಹಾಕ್ಬೇಕು, ಎಷ್ಟು ಗ್ಲಾಸ್ ಹಾಲ್ ಹಾಕ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಪ್ರಾಡಕ್ಟ್ ನೀವು ಹೇಗೆ ಕನ್ಸ್ಯೂಮರ್ ಕುಡಿಬೇಕು ಅನ್ಸುತ್ತಲ್ಲ, ಅದೇ ರೀತಿ ನೀವು ಕೊಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್ ಇರ್ಬೇಕು, ನೀವ್ ಹೇಗ್ ಯೂಸ್ ಮಾಡ್ಬೇಕು. ಈಗ 1 ಸ್ಪೂನ್ ಪುಳಿಯೋಗರೆ ಪೌಡರ್ಗೆ ಎಷ್ಟು ಅನ್ನ ಹಾಕ್ಬೇಕು, ಈ ತರದ್ದು ತುಂಬಾ ಲೇಬಲಿಂಗ್ ಅಲ್ಲಿ ಇಂಪಾರ್ಟೆಂಟ್. ಮತ್ತೆ ಡಿಕ್ಲರೇಷನ್, ಅಲರ್ಜಿ ಡಿಕ್ಲರೇಷನ್. ಈಗ ಕೆಲವೊಬ್ರಿಗೆ ಹಾಲಿಂದ ಅಲರ್ಜಿ ಇರುತ್ತೆ, ಕೆಲವೊಬ್ರಿಗೆ ಮೈದಾ ಹಿಟ್ಟು ತಿಂದ್ರೆ ಅಲರ್ಜಿ ಆಗತ್ತೆ, ಅದನ್ನೆಲ್ಲ ಗ್ಲುಟೀನ್ ಅಂತ ಅಂತಾರೆ ಅದನ್ನ. ಆ ಅಲರ್ಜಿ ಏನಾದಿದ್ರೆ ಅದನ್ನ ನೀವು ಬರಿಬೇಕು. ಕಂಟೆಂಟ್ಸ್ ಮಿಲ್ಕ್, ಕಂಟೆಂಟ್ಸ್ ಮಿಲ್ಕ್ ಅಂಡ್ ಸಬ್ಸ್ಟೆನ್ಸಸ್, ಆ ತರದೆಲ್ಲ ಬರಿಬೇಕಾಗತ್ತೆ. ಮತ್ತೆ ಚಿಹ್ನೆಗಳು ಕೆಂಪು ಇರ್ಬೇಕು ಟ್ರಯಾಂಗಲ್ ಅಲ್ಲಿ, ಅದು ಏನಾದ್ರು ಎಗ್ ಐಟಮ್ ಮತ್ತೆ ಅವೆಲ್ಲ ಕಂಟೈನ್ ಆದ್ರೆ, ಇಲ್ಲದ್ರೆ ಹತ್ತದಲ್ಲಿ ರೌಂಡ್ ಅಲ್ಲಿ ಇರ್ಬೇಕು. ಈಗ ಮತ್ತೆ FSSI ಏನಾದ್ರು 45 ಇತ್ತಂತಂದ್ರೆ, 45 ಅಂದ್ರೆ ನಮ್ ಮಿಲ್ಕ್ ಅಲ್ಲಿ ಇರುತ್ತೆ, ನಿಮ್ಗೆ ಐರನ್ ಇರುತ್ತೆ, ವಿಟಮಿನ್ ಎ ಮತ್ತೆ ಡಿ ಏನಾದ್ರು ಆಡ್ ಮಾಡಿದ್ರೆ, ಈಗ ಉಪ್ಪು ಅಂದ್ರೆ ಅಯೋಡಿನ್ ಏನಾದ್ರು ಆಡ್ ಮಾಡಿದ್ರೆ ಅದ್ ಏನ್ ಆಡ್ ಮಾಡಿರ್ತಾರೆ ಹೇಳ್ಬೇಕಾಗತ್ತೆ. ಈ ತರದೆಲ್ಲ ನಮ್ಮ ಪ್ಯಾಕೇಜಿಂಗ್ ಅಲ್ಲಿ ಇಲ್ಲೇಬೇಕಾಗತ್ತೆ ಖಂಡಿತವಾಗ್ಲು. ಪ್ಯಾಕೇಜಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದನ್ನ ನಾನು ಹೋದ ತಕ್ಷಣ ಕಣ್ಮುಚ್ಚಿ ತಗೊಂತೀನಿ ಪ್ಯಾಕೇಜ್ ನೋಡಿ. ಹೌದೌದು, ಆಮೇಲೆ ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಬೇಗ ಕನ್ಸ್ ಹೇಳುತ್ತೆ ಕನ್ಸ್ಯೂಮರ್ಗೆ. ಹೌದು, ನಾನ್ ಸುಮ್ನೆ ವೈಟ್ ಪಾಲಿಥಿನ್ ಅಲ್ಲಿ ಹಾಕಿ ಕೊಟ್ಬಿಡ್ತೀನಿ ಅಂತಂದ್ರೆ ಏನಾಗ್ಬಿಡುತ್ತೆ, ನನ್ ಖರ್ಚುನು ಕಮ್ಮಿ ಆಗುತ್ತೆ, ಬಟ್ ಅದು ಅಟ್ರಾಕ್ಷನ್ ಇರಲ್ಲ ಕನ್ಸ್ಯೂಮರ್ಸ್ ಗೆ. ಇದು ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಇಂಪಾರ್ಟೆನ್ಸ್. ನಮ್ಮ ಅಗ್ರಿಕಲ್ಚರ್ ಅಲ್ಲಿ ನಾವು ಸುಮ್ನೆ ಹೋಗಿ ಮಾರಾಟ ಮಾಡೋ ಬದಲು ಅದನ್ನ ಬ್ರ್ಯಾಂಡ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಈಗ ಸಣ್ಣ ಪುಟ್ಟದ ಅಟ್ಲೀಸ್ಟ್ ಮಶ್ರೂಮ್ ಮಾಡ್ತೇವ ನಮ್ಮ ಅದನ್ನ ಮಾಡ್ಬೋದು, ಹನಿ ಮಾಡ್ತೇವ ಅದನ್ನ ಮಾಡ್ಬೋದು, ವರ್ಮಿ ಕಾಂಪೋಸ್ಟ್ ಮಾಡ್ತೇವ ನಾವು ಸೆಕೆಂಡರಿ ಅಗ್ರಿಕಲ್ಚರ್ ಆಗಿ ಅದನ್ನ ನಿಮ್ದು ಬ್ರ್ಯಾಂಡ್ ಮಾಡಿ ಮಾರಿ. ತಗೊಂಡವನ್ಗೂ ನೀವ್ ಎಲ್ಲಿಂದ ತಗೊಂಡಿರ್ತೀರಾ ಅನ್ನೋದು ಗೊತ್ತಾಗತ್ತೆ. ನಾವು ಆನ್ಲೈನ್ ವೆಬ್ಸೈಟ್ ಅಲ್ಲಿ ಕೂಡ ಮಾಡ್ಬೋದು ವರ್ಮಿ ಕಾಂಪೋಸ್ಟ್. ಸೊ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೀವಾಮೃತ ಅಂತಂದ್ರೆ ನಮ್ಮ ಹಸುವಿಂದ ಮಾಡುವಂತದ್ದು, ಅದು ಕೂಡ ನೀವು ಆನ್ಲೈನ್ ಮಾರಾಟ ಮಾಡ್ಬೋದು. ಒಂದು ಪ್ಯಾಕೇಜ್ ಮತ್ತೆ ಕರೆಕ್ಟ್ ಆಗಿ ಬ್ರ್ಯಾಂಡಿಂಗ್ ಮಾಡಿದ್ರೆ ಕೂಡ ಸಿಟಿಯಲ್ಲಿ ಎಷ್ಟೊಂದು ಜನ ತಗೊಂತಾರ ಅದನ್ನ. ಕೊಕ್ಕೋ ಪಿಟ್ ಅಂತ ನಮ್ಮ ರೈತರಿಗೆ ಇವೆಲ್ಲ ಆದಾಯಗಳು. ಯಾಕಂದ್ರೆ ಹೊರಗಡೆ ಜನಕ್ಕೆ ಈಗ ಸಿಟಿಗಳಲ್ಲೆಲ್ಲ ಏನಾಗುತ್ತೆ, ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲೆಲ್ಲ ಮಣ್ಣು ಅದಿದು ರೋಡ್ಗಳೇ ಇರ್ತವೆ, ಅಲ್ಲೆಲ್ಲ ಹತ್ಕೊಂಬರಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ನಮ್ ಕೊಕ್ಕೋ ಪಿಟ್ ತಗೋತಾರೆ. ಸೊ ಇದು ಇಂಪಾರ್ಟೆಂಟ್ ಸರ್, ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಅನ್ನೋದು. ಇವೆಲ್ಲ ನೆನ್ಪಿಟ್ಕೊಂಡು ನಮ್ಮ ರೈತರಲ್ಲಿ ತಮ್ಮ ಉದ್ಯಮ ತಾವು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಹೆಚ್ಚಿನ ಆದಾಯ ಇರುತ್ತೆ. ಇರೋ ಆದಾಯಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಆದಾಯ ಅವ್ರಿಗೆ ಉಂಟ. ಮತ್ತೆ ಆಹಾರದ ಉತ್ಪನ್ನಗಳಾದ್ರೆ ಅದರ ಮೇಲೆ ಈ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹಾಕ್ಬೇಕಾಗತ್ತೆ, MRP. ಹೌದು ಹೌದು, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹಾಕ್ಬೇಕಾಗತ್ತೆ. ಆಲ್ರೆಡಿ ನಮ್ಮ ಟ್ಯಾಕ್ಸ್ ಇನ್ಕ್ಲೂಡೆಡ್ ಅಂತ ಅರ್ಥ ಅದು. ಮತ್ತೆ ಬೆಸ್ಟ್ ಬಿಫೋರ್ ಯೂಸ್ ಅಂತ ಒಂದು ಇರುತ್ತೆ, ಎಷ್ಟು ತಿಂಗಳೊಳಗೆ ಅದನ್ನ ಬಳಕೆ ಮಾಡಬೇಕು ಅಂತ. ಹೌದು, ಬೆಸ್ಟ್ ಬಿಫೋರ್ ಯೂಸ್ ಅಂತಂದ್ರೆ ನೀವು ಎಷ್ಟಿನ ಮುಂಚೆ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಮ್ಯಾನುಫ್ಯಾಕ್ಚರ್ಡ್ ಬಿಫೋರ್ ಯೂಸ್ ಅಂತಂದ್ರೆ ಓಪನ್ ಮಾಡದೇ ಯೂಸ್ ಮಾಡಿದ್ರೆ ಒಂದ್ ತಿಂಗಳು ಎರಡು ತಿಂಗಳು ಅದೇನು ಅಷ್ಟು ಹಾನಿ ಆಗಿಲ್ಲ ಸರ್, ಬಟ್ ಅದು ವಾಪಸ್ ಕೊಡ್ಬೋದು ಕಂಪ್ನಿಯವ್ರಿಗೆ, ನಿಮ್ದೇನ ಸೇಲ್ ಆಗಿಲ್ಲ ಅಂದ್ರೆ ಆ ತರ ಬೆಲೆ ಇರುತ್ತೆ. ಮತ್ತೆ ಅಲ್ಲಿ ಉತ್ಪಾದನೆ ಮಾಡಿರುವಂತ ದಿನಾಂಕ ಇರೋದ್ರಿಂದ ಯಾವಾಗ ಉತ್ಪಾದನೆ ಆಗಿರ್ಬೋದು, ಮತ್ತೆ ಉತ್ಪಾದನೆ ಆಗಿ ಎಷ್ಟು ತಿಂಗಳಾಯ್ತು ಅಂತೆಲ್ಲ ನಮಗೆ ತಿಳ್ಕೊಬಹುದು. ಹೌದು ಹೌದು, ಎಷ್ಟು ದಿನ ಆಯ್ತು ಅಡಿಕೆ ತಗೊಂಡ್ರು ಕೂಡ, ಅಡಿಕೆ ಚೀಟಿ ತಗೊಂಡ್ರೆ ಅದ್ರ ಹಿಂದೆ ಎಷ್ಟು ದಿನ ಅದು ಯೂಸ್ ಮಾಡ್ಬೋದು, ಚಿಪ್ಸ್ ತಗೊಂಡ್ರೆ ಎಷ್ಟು ದಿನ ನಾವು ತಿನ್ನಕ್ ಲಾಯಕ್ ಇದೆ. ಯಾಕಂದ್ರೆ ಚಿಪ್ಸ್ ಅಲ್ಲಿ ಯೂಸ್ವಲ್ ಆಗಿ ಎಣ್ಣೆ ಇರುತ್ತೆ, ಎಣ್ಣೆ ಪದಾರ್ಥ ಎಷ್ಟು ಬೇಗ ರ್ಯಾನ್ಸಿಡ್ ಅಂತ ಅಂತಾರೆ, ಇದು ಆಗುತ್ತೆ. ಅವೆಲ್ಲ ನಮ್ಗೆ ತುಂಬಾ ಇಂಪಾರ್ಟೆನ್ಸ್. ಆಮೇಲೆ ನಾವು ಬೀಜ ತಗೊಂಡ್ರೆ ಬೀಜ ಎಷ್ಟು ದಿನಕ್ಕೆ ಜರ್ಮಿನೇಷನ್ ಆಗುತ್ತೆ, ಈಗ ಕೆಲವೊಂದು ಒಂದಿಷ್ಟು ದಿನ ಆದ್ಮೇಲೆ ಜರ್ಮಿನೇಷನ್ ಆಗಲ್ಲ, ಅದು ಮೊಳಕೆ ಕಟ್ಟಲ್ಲ. ಆ ಮೊಳಕೆ ಕಟ್ಟಲಕ್ಕೆ ಕಾರಣಗಳೇ ಅಷ್ಟೊಳಗಡೆ ಆಗ್ಬೇಕು ಅಂತ ಇರುತ್ತೆ. ಸೊ ಅವಾಗ ನಾವು ಅದ್ ನೋಡ್ಕೊಂಡಿಂಗ್ ತಗೋಬಹುದು. ಇವನ್ನ ನಾವು ತಗೊಳ್ಳೋ ಗ್ರಾಹಕರು ಕೂಡ ಆದ್ರೆ ನಾವು ರೈತರೇ ಆಗಿದ್ರು ಕೂಡ ಮಾಹಿತಿಗಳನ್ನ ಸಂಸ್ಕೃತವಾಗಿ ನೋಡ್ಕೊಂಡು ತಗೋಬೇಕಾಗತ್ತೆ. ಯಾವಾಗ ಅದ್ ಮೊಳಕೆ ಇರೋ ದಿನ ಎಷ್ಟು ಬೆಸ್ಟ್ ಬಿಫೋರ್, ಸುಮ್ನೆ ಅದ ಏನ್ ಮಾಡ್ತಾರೆ ಈಗ ಡೀಲರ್ಸ್ ಕೊಟ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ, ಆಮೇಲೆ ಏನಾಗ್ತದೆ ಕಂಪ್ನಿನ ಕೇಸ್ ಆಗ್ತಾರೆ, ಈಗ ಮೊಳಕೆನೇ ಬರ್ಲಿಲ್ಲ, ಇದು ಉಪಯೋಗ ಆಗ್ಲಿಲ್ಲ, ಔಷಧಿ ಕೊಡಿತಾರೆ ಬಟ್ ಅಲ್ಲಿ ಉಪಯೋಗ ಆಗಿರೋದು, ಯಾಕಂದ್ರೆ ಎಕ್ಸ್ಪೈರಿ ಆಗಿರುತ್ತೆ ಅದು ಆಲ್ರೆಡಿ. ಅದು ಕೂಡ ರೈತರಲ್ಲಿ ಮಾಹಿತಿ ಇರಬೇಕು. ಆಮೇಲೆ ಅದು ಕೆಮಿಕಲ್ ಯಾವ್ದು ಅದು ಅವ್ರ ಮಾಹಿತಿ ಇರಬೇಕು. ಬ್ರ್ಯಾಂಡ್ ಹಲವಾರು ಇರ್ತವೆ ಬಟ್ ಕೆಮಿಕಲ್ ಮೇನ್ ಸೈಂಟಿಸ್ಟ್ ಬರ್ಕೊಡೋದು ನಿಮ್ಗೆ ಕೆಮಿಕಲ್ ಕೊಟ್ಟಿರ್ತಾರೆ. ಕ್ಲೋರೋಮಿಥ್ರಿನ್ 2 ml ಹೊಡಿರಿ ಅಂತಂದ್ರೆ ಕ್ಲೋರೋಮಿಥ್ರಿನ್ ಕೊಡ್ಬೇಕು ಅವನು, ಕಾಂಬಿನೇಷನ್ ಅದು ಬೇಡ. ಈಗ ನಮ್ಗೆ ಜ್ವರ ಇದೆ ಅಂದ್ರೆ ನಾವು ಪ್ಯಾರಾಸಿಟಮಲ್ ತಂದ್ರೆ ಸಾಕು, ನಮ್ ಪ್ಯಾರಾಸಿಟಮಲ್ ನೆಗಡಿ ಇದ್ರೆ ತರೋದ್ಬೇಕಾಗಿಲ್ಲ. ಅದನ್ನೆಲ್ಲ ನಮ್ಮ ರೈತರು ನೋಡ್ಕೋಬೇಕಾಗತ್ತೆ ಸರ್. ಇನ್ನು ಈ ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಮಾಡುವಂತವ್ರಿಗೆ ಏನಾದ್ರೂ ಅನುಕೂಲಗಳು ಈ ಯೋಜನೆ ಮೂಲಕ ಏನಾದ್ರೂ ಸಿಗ್ತಾವ ಸರ್? ಹೌದು, ಸರಿಯಾದ ಪ್ರಶ್ನೆ ಕೇಳಿದ್ರಿ ನೀವು. ಇದು PMFME ಸ್ಕೀಮ್ ಅಲ್ಲಿ ಒಂದು ಬ್ರ್ಯಾಂಡಿಂಗ್ ಮತ್ತೆ ಇದಕ್ಕೆ 30% ಅಷ್ಟು ಕೊಡ್ತಾರೆ ಸಬ್ಸಿಡಿ. ನೀವು ಏನ್ ಬ್ರ್ಯಾಂಡಿಂಗ್ ಮಾಡ್ತೀರಲ್ಲ PMFME ಸ್ಕೀಮ್ ಅಲ್ಲಿ 100% ಅದರಲ್ಲಿ ಒಂದು ಯೋಜನೆ ಇದೆ. ಈಗ ಸ್ಟೇಟ್ ಎಂಟಿಟೀಸ್ ಅಂತಂದ್ರೆ 25% ನೀವು ಏನ್ ಹಾಕಿರ್ತೀರಲ್ಲ ಫಸ್ಟ್ ಇನ್ಸ್ಟಾಲ್ಮೆಂಟ್ 25% ಕೊಡ್ತಾರೆ. ಬ್ರ್ಯಾಂಡಿಂಗ್ ಗೋಸ್ಕರ, ನೀವು ಮಾರ್ಕೆಟಿಂಗ್ ಗೋಸ್ಕರ, ನೀವು ಮಾಡೋ ಅಂತ ಡೆವಲಪ್ಮೆಂಟ್ ಕಾಮನ್ ಬ್ರ್ಯಾಂಡ್ ನೇಮ್ ಚೇಂಜ್ ಮಾಡ್ತೀರಾ, ಪ್ಯಾಕೇಜಿಂಗ್ ಡಿಸೈನ್ ಮಾಡ್ತಿರಲ್ಲ ಅದಕ್ಕೆ ಪ್ರೊಡಕ್ಟ್ ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ನೀವು ವಿಂಗಡಣೆ ಮಾಡಕ್ಕೆ ಇದು ಇಷ್ಟು ಸೈಜ್ ಅದಕ್ಕೆ ಕೊಡ್ತಾರೆ. ನೀವೆಲ್ಲರೂ ಹೋಗಿ ಟ್ರೈನಿಂಗ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಕೊಡ್ತಾರೆ. ಲಾಜಿಸ್ಟಿಕ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ರಫ್ತು ಮಾಡ್ತಿರ್ತೀರಲ್ಲ ಅದಕ್ಕೆಲ್ಲ ನಿಮ್ಗೆ ಸಬ್ಸಿಡಿ ಕೊಡ್ತಾರೆ. ಎಷ್ಟು 30% ಅಷ್ಟು ಕೊಡ್ತಾರೆ. ಈ ಸ್ಕೀಮ್ ಅಲ್ಲಿ ಎಲ್ಲಾ ಸ್ಕೀಮ್ಗಿಂತ ವಿಭಿನ್ನವಾಗಿ ಅಂದ್ರೆ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಗೋಸ್ಕರ ಉತ್ತೇಜನ ಕೊಟ್ಟು 30% ಅಷ್ಟು ಕೊಡ್ತಾರೆ. ಇದರಲ್ಲಿ ಯಾರು ಭಾಗವಹಿಸಬಹುದು ಅಂತಂದ್ರೆ ಒಂದು FPOs ಕೂಡ ತಗೋಬಹುದು, ಇದಕ್ಕೆ ಲಾಭ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರು ತಗೋಬಹುದು, ಕೋಆಪರೇಟಿವ್ ಅವ್ರಿಗೂ ತಗೋಬಹುದು. ಆಮೇಲೆ ಇಂಡಿವಿಜುವಲ್ ಆಲ್ರೆಡಿ ನೀವು ಮಾಡ್ತಾ ಇರ್ತೀರಾ ಪ್ರಾಡಕ್ಟ್ ಬಟ್ ಬ್ರ್ಯಾಂಡಿಂಗ್ ಮಾಡಿರಲ್ಲ, ಅಂತವ್ರು ಕೂಡ ಈ ಸ್ಕೀಮ್ ಅಲ್ಲಿ ಅಪ್ಲೈ ಮಾಡಿ ಪ್ರಯೋಜನಗಳ ತಗೋಬಹುದು. PMFME ಸ್ಕೀಮ್ ಅಂತ ಅಂತಾರೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ. ಈ ಸ್ಕೀಮ್ ಅಲ್ಲಿ ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಗೋಸ್ಕರ ಉತ್ತೇಜನ ಕೊಟ್ಟು ಮಾಡ್ತಾರೆ, 3 level ಅಲ್ಲಿ ನಿಮ್ಗೆ ಹಣನ ಬಿಡುಗಡೆ ಮಾಡ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೃಷಿ ಉತ್ಪನ್ನಗಳ ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಹಾಗೇನೇ ಇದರ ಪ್ರಾಮುಖ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ 8904602711. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 8904602711. ತುಂಬ ಸಂತೋಷ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೇ, ತಾವಿದುವರೆಗೂ ಈ ಕೃಷಿ ಉತ್ಪನ್ನಗಳ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಉತ್ಪನ್ನಗಳ ಬ್ರ್ಯಾಂಡಿಂಗ್, ಪ್ಯಾಕಿಂಗ್ ಹಾಗೂ ಅದರ ಪ್ರಾಮುಖ್ಯತೆ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವ ತೋಟಗಾರಿಕೆ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ವ್ಯವಹಾರ ನಿರ್ವಹಣೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚಿಮೆಂಟ್ 21,750 ರೂಪಾಯಿಗಳಿಂದ 22,600 ರೂಪಾಯಿಗಳು, ಅರೇಬಿಕಾ ಚೆರಿ 12,200 ರೂಪಾಯಿಗಳಿಂದ 12,500, ರೋಬಸ್ಟಾ ಪಾರ್ಚಿಮೆಂಟ್ 19,000 ರೂಪಾಯಿಗಳಿಂದ 19,300, ರೋಬಸ್ಟಾ ಚೆರಿ 10,900 ರೂಪಾಯಿಗಳಿಂದ 11,100 ರೂಪಾಯಿಗಳು. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಗುಲಾಬಿ ಬೇಸಾಯ ಕುರಿತು ಡಾಕ್ಟರ್ ಕೆವಿ ಜಯಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ಹಾಗೂ ಕೃಷಿ ಡಿಎಸ್ಎಸ್ ಕುರಿತ ಮಾಹಿತಿ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದೊಂದು ನಿಧನ ಸುದ್ದಿ. ಕಕ್ಕಬ್ಬೆ ನಾಲಡಿ ಗ್ರಾಮತ್ರ ಬಟ್ಟೀರ ದೇವಯ್ಯ ಅಯ್ಯಂಗ ಇಂದು ಮರಣಪಟ್ಟಿದೆ. 86 ಬೈತ್ರ ಬಟ್ಟೀರ ದೇವಯ್ಯ ಅಂಡ ಅಕ್ಕಿರ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ನಾಲಡಿ ಗ್ರಾಮತ್ರ ಬಟ್ಟೀರ ಒಕ್ಕತ್ತೂಟುಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರುವು ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರು 2025ನೇ ವರ್ಷದಲ್ಲಿ ಶತಮಾನೋತ್ಸವನ ಆಚರಿಸಿ ಕಣಕ್ಕೆ ತೀರ್ಮಾನಿಸಿದ್ದು, ಇದರ ನಿಟ್ಟಿನಲ್ಲಿ ಕಾಫಿ ಬೆಳೆಯುವ ಪ್ರದೇಶಗಳಿಂದ 100 ಪ್ರಗತಿಪರ ಕಾಫಿ ಬೆಳೆಗಾರರನ್ನು ಗುರುತಿಸಿ ಸನ್ಮಾನಿಸಿಕೆ ನಿರ್ಧರಿಸಲಾಯಿತು. ಅದರಿಂದ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರಿಂದ ಅರ್ಜಿ ಕರೆದಳು. ಅರ್ಹ ಕಾಫಿ ಬೆಳೆಗಾರರು ಹತ್ತಿರದ ಕಾಫಿ ಮಂಡಳಿನ ಕಚೇರಿಯಿಂದ ಅರ್ಜಿ ತಕ್ಕೊಂಡು ತುಂಬಿಸಿ ಜನವರಿ 10ರೊಳಗೆ ತಲುಪಿಸಕ. ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆಸಲಾಗುತ್ತಿರುವ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ನೇಮಕಾತಿನ ಪೂರ್ವಭಾವಿ ಮರುಪರೀಕ್ಷೆಗೆ ಇದೇ 29 ತೇಳ್ರೆ ನಾಳೆ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತ ಮೈಕಲರ ಪದವಿ ಪೂರ್ವ ಕಾಲೇಜು, ಎಫ್ಎಂಕೆಎಂಸಿ ಕಾಲೇಜು ಇಲ್ಲಿ ಪರೀಕ್ಷೆ ನಡೆದಿದೆ. ಪರೀಕ್ಷೆಯಲ್ಲಿ ಯಾವುದೇ ಅವ್ಯವಹಾರ ನಡೆಯದಂಗೆ ಸುಗಮವಾಗಿ ನಡೆಸುವ ನಿಟ್ಟಿನಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯ ಪ್ರದೇಶನ ನಿರ್ಬಂಧಿತ ಪ್ರದೇಶ ತಿಳಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಯವು ಆದೇಶ ಹೊರಡಿಸಿದಳು. ಇದೇ ತಿಂಗಳ 31ಕ್ಕೆ ದುಬಾರೆ ಸಾಕಾನೆ ಶಿಬಿರ ಪ್ರವಾಸಿಗರಿಗೆ ತೆರೆದಿದ್ದದೆ ಅಂತ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿತು. ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ 7 ದಿನಗಳ ಕಾಲ ಶೋಕಾಚರಣೆ ಇರುವುದರಿಂದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕೂಡುಕೂಟಲಿ ಹಂಗೆ ಕೊಡಗುಗೌಡ ವಿದ್ಯಾಸಂಘದ ವತಿಯಿಂದ ಇದೇ ತಾರೀಕು 29 ತೇಳ್ರೆ ನಾಳೆ ನಡೆಯಕ್ಕಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮನ ಜನವರಿ 12ಕ್ಕೆ ಮುಂದಕ್ಕೆ ಹಾಕೊಳ್ಳುತ್ತಾ ವಿದ್ಯಾಸಂಘದ ಅಧ್ಯಕ್ಷರಾದ ಅಂಬೇಕಲ್ ನವೀನ್ ಕುಶಾಲಪ್ಪವು ತಿಳಿಸಿದರು. ಕಾವೇರಿ ಹೊಳೆನ ಸ್ವಚ್ಛತೆ ಬಗ್ಗೆ ಜನಕ್ಕೆ ಅರಿವು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮೂರು ದಿನಗಳ ಕಾಲ ನಡೆಯಕಿರುವ ಯುವ ಬ್ರಿಗೇಡ್ ಕಾರ್ಯಕರ್ತರ ಕಾವೇರಿ ನಮನ ಬೈಕ್ ರ್ಯಾಲಿ ತಂಡ ಇಂದು ಜಿಲ್ಲೆಗೆ ಬಂದಿತು. ಶ್ರೀರಂಗಪಟ್ಟಣದಿಂದ ಹೊರಟಿರುವ ಸುಮಾರು 100ಕ್ಕೂ ಜಾಸ್ತಿ ಸ್ವಯಂ ಸೇವಕರು 50ಕ್ಕೂ ಜಾಸ್ತಿ ಬೈಕ್ಗಳಲ್ಲಿ ರಾಮನಾಥ್ಪುರ ಮೂಲಕ ಕುಶಾಲನಗರಕ್ಕೆ ಬಂದಳು. ನಾಳೆ ಬೆಳಗ್ಗೆ ಭಾಗಮಂಡಲ ಸಂಗಮ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಳು. ಗ್ರಾಹಕ ಸಂರಕ್ಷಣಾ ರೆಗ್ಯುಲೇಷನ್ 2005 ನಿಯಮ ಪ್ರಕಾರ ಆಯೋಗಲಿ ಇತ್ಯರ್ಥ ಆದ ದಿನಾಂಕದ ಅವಧಿ ಮುಗಿದಿರುವ 2015 2018 ಪ್ರಕರಣಗಳ ಮೂಲ ದಾಖಲೆಗಳನ್ನು ನಾಶಪಡಿಸಲಾಗಿದೆ. ಆದ್ದರಿಂದ 2015 ಪ್ರಕರಣಗಳಲ್ಲಿರುವ ಪಕ್ಷಗಾರರು ಈ ಸೂಚನೆ ದಿನಾಂಕದ 30 ದಿನಗಳ ಒಳಗೆ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ಪಡ್ಕೊಳ್ಳಕ್ಕಂತ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ರಿಜಿಸ್ಟ್ರಾರ್ ಹಂಗೆ ಸಹಾಯಕ ಆಡಳಿತಾಧಿಕಾರಿಯವು ತಿಳಿಸಿದರು. 2024 ಏಪ್ರಿಲ್ನಿಂದ ನವೆಂಬರ್ಗೆ ಮುಟ್ಟ ಕೊಡಗು ಜಿಲ್ಲೆಯ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಬಗಂಡೇಶ್ವರ, ತಲಕಾವೇರಿ, ಓಂಕಾರೇಶ್ವರ, ಪಾಡಿ ಎಗ್ಗುತ್ತಪ್ಪ, ಇರ್ಪು ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಒಟ್ಟು 2.42 ಕೋಟಿಯಷ್ಟು ಆದಾಯ ಬಂದುಟ್ಟುತ್ತ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಒದಗಿಸಿರುವ ಮಾಹಿತಿಯಲ್ಲಿ ತಿಳಿದುಬಂದಿತು. ಮುಜರಾಯಿ ದೇವಸ್ಥಾನಗಳ ತಿಂಗಳವಾರ ಆದಾಯ ಮತ್ತು ಸದರಿ ಆದಾಯದಿಂದ ಕೈಗೊಂಡ ಕಾರ್ಯಕ್ರಮದ ಕುರಿತಂಗೆ ಬೆಳಗಾವಿ ಅಧಿವೇಶನ ಸಂದರ್ಭ ಮೇಲ್ಮನೆ ಸದಸ್ಯರಾದ ಎಂಪಿ ಸುಜಾ ಕುಶಲಪ್ಪ ಅವರು ಈ ಬಗ್ಗೆ ಪ್ರಶ್ನೆ ಕೇಳಿದ್ದರು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಎಕ್ಸ್ಪ್ಲೋರಿಂಗ್ ನೇಚರ್ಸ್ ಫಾರ್ಮಸಿ ಪೊಟೆನ್ಷಿಯಲ್ ಆಫ್ ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಂಡ್ ದೇರ್ ಕನ್ಸರ್ವೇಷನ್ ವಿಷಯದ ಮೇಲೆ ಜನವರಿ 7-9 ಮುಟ್ಟ 3 ದಿನಗಳ ರಾಷ್ಟೀಯ ಸಮ್ಮೇಳನ ಅಕಾಡೆಮಿನ ಕಚೇರಿಯಲ್ಲಿ ಆಯೋಜಿಸಲಾಯಿತು. ತಾಂತ್ರಿಕ ಉಪನ್ಯಾಸದೊಟ್ಟಿಗೆ ಯುವ ವಿಜ್ಞಾನಿಗ ಮತ್ತು ಸಂಶೋಧನಾ ವಿದ್ಯಾರ್ಥಿಗ ರಿಸರ್ಚ್ ಪೇಪರ್ ಪ್ರೆಸೆಂಟೇಷನ್ ಮಂಡಿಸಿಕೆ ಅವಕಾಶ ಇದ್ದದೆ. ಕುಸಿರವು ಇದೇ 31 ಗೂಗಲ್ ಫಾರ್ಮ್ ಮೂಲಕ ನೋಂದಾಯಿಸಿ ಕಣಕುತ್ತ ಅಕಾಡೆಮಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಿಳಿಸಿದರು. ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ರವರ ನಿಧನದ ಹಿನ್ನೆಲೆ ಇದೇ 30 ಸೋಮವಾರ ಬಿರುನಾಣಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಾಟಾಗಿದ್ದ ಶ್ರೀಮತಿ ಕೈಬುಲ್ಲಿರ ಪಾರ್ವತಿ ಬೋಪಯ್ಯನವರ ದತ್ತಿ ಕಾರ್ಯಕ್ರಮನ ಮುಂದೂಡಲಾಟುತ್ತ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತವು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಮನದ ಮಾತು, ಜನಮನದ ಮಾತು, ಸಂಘರ್ಷದ ಕೆಲವು ಕಥೆಗಳು, ಯಶೋಗಾಥೆಗಳು, ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು, ನವ ಭಾರತದ ಭರವಸೆಗಳು. ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ, ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸಾರ ಭಾಷಣದ ನಂತರ ಮನ್ ಕಿ ಬಾತ್ನ ಪ್ರಾದೇಶಿಕ ಭಾಷೆಗಳಲ್ಲಿನ ಅನುವಾದ ಹಾಗೂ ಅದರ ಮರುಪ್ರಸಾರ ಅದೇ ದಿನ ರಾತ್ರಿ 8 ಗಂಟೆಗೆ ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ December 29 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಚಿಕ್ಕಮಂಗೂರು ಮುಂಡುಮಾಡ ಒಕ್ಕತ್ರ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಬಾರ್ ನಾಳೆ ನಾರಾಚ ಪಲಕ 10 ಗಂಟೆಗೆ ಒಕ್ಕತ್ರ 5 ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಮೊಳಿಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣಂದು ಮುಂಡುಮಾಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿಗಾರ ಕಟ್ಟಣಿತು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ ವ್ಯಾಲಿ, ಮಡಿಕೇರಿ. ಫೋನ್ 22 5571.

ಕರ್ನಾಟಕ ವಿಜ್ಞಾನ ಪಿನ್ಯಾ ತಂತ್ರಜ್ಞಾನ ಅಕಾಡೆಮಿ, ಎಕ್ಸ್ಪ್ಲೋರಿಂಗ್ ನೇಚರ್ಸ್ ಫಾರ್ಮಸಿ, ಪೊಟೆನ್ಷಿಯಲ್ ಆಫ್ ಮೆಡಿಸಿನಲ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅಂಡ್ ದೇರ್ ಕನ್ಸರ್ವೇಷನ್ ಅನ್ನುವ ವಿಷಯ ತ್ರಮೀದ ಜನವರಿ ಏಳಾಂಜ ಒಂಬದಾಂಗತ್ತನೆ ಮುಂದು ದಿನತ್ರ ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿರ ಕಚೇರಿಲಿ ನಡಪ. ಈ ಸಮ್ಮೇಳನತ್ತು ಬೋರೆ ಬೋರೆ ಸಂಸ್ಥೆರ ಪೆದಪೂನ ವಿಜ್ಞಾನಿಯ ತಾಂತ್ರಿಕ ಉಪನ್ಯಾಸ ಕೊಡುಪದುಂಡು. ಸ್ನಾತಕೋತ್ತರ ವಿಜ್ಞಾನ ವಿದ್ಯಾರ್ಥಿಯ ಸಂಶೋಧನಾ ವಿದ್ಯಾರ್ಥಿಯ ಪ್ರಾಧ್ಯಾಪಕಂಗ ಯುವ ವಿಜ್ಞಾನಿಯ ಇತಿಲು ಕೂಡಿಯಾಡೋಲು ಅಲ್ಲತೆ ಯುವ ವಿಜ್ಞಾನಿಯ ಪಿಯ ಸಂಶೋಧನಾ ವಿದ್ಯಾರ್ಥಿಯ ರಿಸರ್ಚ್ ಪೇಪರ್ ಪ್ರೆಸೆಂಟೇಷನ್ ಮಾಡೋಕು ಅವಕಾಶ ಉಂಡು. ಆಯ್ಕೆಯಾನ ರಿಸರ್ಚ್ ಪೇಪರ್ಗೆ ಇನಾಮ ಕೊಡುಪ. ಕೂಡಿಯಾಡೋಕು ಇರಾದೆ ಉಳ್ಳ ಪ್ರತಿನಿಧಿಯ ಡಿಸೆಂಬರ್ 31 ಉಳಿಲು ವೆಬ್ಸೈಟಲ್ಲಿ ನೋಂದಾವಣೆ ಮಾಡಿಯೋಂಡು. ಅವರ ಮಾಹಿತಿಗೆ ಅಕಾಡೆಮಿರ ಅಧಿಕಾರಿಗಳ 9845 2584 ಸಂಪರ್ಕ ಮಾಡೋಲು ಒಂದು ಅರಿವಿಕೆ ತಂದಿತ್ತು. ಅಮ್ಮತ್ತಿ ಕೊಡೋ ಸಮಾಜ ಹತ್ರ ಅದನ್ನೆಲ್ಲ ಪುತ್ತರಿ ಊರೋರ್ಮೆ ನಾಳಾಂಕೆ 29 ಪಿನ್ಯಾ 30 ಅಮ್ಮತ್ತಿ ಕೊಡೋ ಸಮಾಜ ಹತ್ರ ನಡಪ. ನಾಳಾಂಕೆ 29